ಸಾಧ್ಯವೋ ಅದಕ್ಕೆ ಯಾರು ಇದ್ದಾರೆ ಅಂತ ನಮ್ಮ ತೋಟದಲ್ಲಿ ಒಂದು ಮರ ಗುಟ್ಟಿ ಬರೆದಂತ ಬುದ್ಧಿದವರು ಯಾರು ಅಂತ

ಆಕಾಶದಲ್ಲಿ ಶರೀರ ಆ ಶರೀರ ಸುಖ ದುಃಖ ಎಲ್ಲ ಮಾಡ್ತಾರೆ ಅವರು ಮಾತ್ರ ಶಬ್ದ